ಹರಿ ಹರಿ ಬಾಬು ನಾನು. ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದು ಕುರಿತಾದ ಸರಣಿ ಕಾರ್ಯಕ್ರಮ. ಪಾರಂಪರಿಕ ಜ್ಞಾನದ ಹಳೆ ಬೇರಿನ ಮೇಲೆ ಆಧುನಿಕ ವಿಜ್ಞಾನದ ಹೊಸ ಚಿಗುರು ಮೂಡಿದಾಗ ಆವಿರ್ಭವಿಸಿದ್ದೇ ಜನಪದ ಪಶುವೈದ್ಯ ಬಾನುಲಿ ಸರಣಿ. ಇಲ್ಲಿ ಜನಪದರ ಪಶು ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನ ನೀಡಿರೋರು ತಜ್ಞ ಪಶುವೈದ್ಯರು. ಹಾಗಾಗಿಯೇ ಇದು ವಿಶಿಷ್ಟವಾದ ಬಾನುಲಿ ಸರಣಿ. ನಮ್ಮ ಹಿರಿಯರ ಪರಂಪರಾಗತ ಪಶು ಚಿಕಿತ್ಸಾ ಜ್ಞಾನ ಉಳಿಯಬೇಕು, ಹಳ್ಳಿ ಹಳ್ಳಿಗಳಲ್ಲಿ ಇದರ ಬಳಕೆಯಾಗಬೇಕು, ಹಾಗೆ ನಾವೆಲ್ಲರೂ ಸೇರಿಯೇ ಇದನ್ನ ಬೆಳೆಸಬೇಕು. ಗೋಪಾಲಕರಾದ ನಿಮಗೆ ಈ ಬಾನುಲಿ ಸರಣಿ ಹೆಚ್ಚು ಉಪಯುಕ್ತವಾಗಲಿ ಎಂಬುದು ನಮ್ಮ ಸದಾಶಯ. ಕೇಳಿ ಕಾರ್ಯಕ್ರಮ ಜನಪದ ಪಶುವೈದ್ಯ. ಕಟ್ಟಿದರೆ ಕುರುಳಾದೆ ಪುಟ್ಟದೆ ನೊಸಲಿಗೆ ವಿಭೂತಿಯಾದೆ ಪಶುಪಾಲಕರೇ ನಮಸ್ಕಾರ. ನಾನು ಡಾಕ್ಟರ್ ರವಿಕುಮಾರ್. ಜನಪದ ಪಶುವೈದ್ಯ ಸರಣಿಯ 8ನೇ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಾರ ನಾವು ರಾಸುಗಳಲ್ಲಿ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ತಿಳ್ಕೊಂಡ್ವಿ, ಅದಕ್ಕೆ ಯಾವ ರೀತಿಯ ಮನೆ ಮದ್ದುಗಳನ್ನು ಪ್ರಯೋಗ ಮಾಡಬಹುದು ಅನ್ನೋದನ್ನು ಅರ್ಥಕೊಂಡ್ವಿ. ಇವತ್ತಿನ ದಿನ ನಾವು ವಿಶೇಷವಾಗಿ ಜಾನುವಾರುಗಳ ಅತ್ಯಂತ ಸಾಮಾನ್ಯ ಸಮಸ್ಯೆ ಆದಂತಹ ಗಾಯಗಳು, ಹಾಗೇನೆ ಉಣ್ಣೆ, ಹೇನು, ಚಿಗಿತ ಇತ್ಯಾದಿಗಳಿಗೆ ನಾವು ಯಾವ ರೀತಿ ಮನೆ ಮದ್ದುಗಳನ್ನು ಪ್ರಯೋಗ ಮಾಡಬಹುದು, ಇದರಿಂದ ಏನೇನೆಲ್ಲ ತೊಂದರೆ ಆಗ್ತದೆ, ಅಂದ್ರೆ ಮನೆ ಮದ್ದುಗಳಿಂದ ಅಲ್ಲ, ಈ ಉಣ್ಣೆ ಚಿಗಟಗಳಿಂದ ಏನ್ ತೊಂದರೆ ಆಗ್ತದೆ, ಈ ವಿಚಾರಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಗಾಯಗಳ ಬಗ್ಗೆ, ಜಾನುವಾರುಗಳ ಗಾಯಗಳು ಯಾವ ರೀತಿ ಉಂಟಾಗ್ತವೆ, ಎಷ್ಟು ತರದ ಗಾಯಗಳು ಬರ್ತವೆ, ಹಾಗೇನೆ ಅದಕ್ಕೆ ಪ್ರಥಮ ಚಿಕಿತ್ಸೆ ಮಾಡೋದು ಹೇಗೆ ಮತ್ತು ಮನೆ ಮದ್ದು ಮಾಡೋದು ಹೇಗೆ ನೋಡೋಣ. ಸ್ನೇಹಿತರೆ, ನಮ್ಮ ಜಾನುವಾರು ಪಾಲಕರಿಂದ ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಕ್ಕಂತಹ ಜಾನುವಾರುಗಳ ಸಮಸ್ಯೆ ಅಂದ್ರೆ ಈ ಗಾಯಗಳೇ ಅಂತ ಹೇಳ್ಬೋದು. ಯಾಕೆಂದ್ರೆ ಏನು ದನ ತಾನೆ ಏನೋ ಸಣ್ಣ ಪುಟ್ಟ ಗಾಯ ಆಗಿದೆ ಬಿಡು ಅಂದ್ಬಿಟ್ಟು ನಾವು ನಿರ್ಲಕ್ಷ್ಯ ತೋರಿಸೋದೇ ಹೆಚ್ಚು. ಕೊನೆಗೆ ಅದು ಹುಳ ಬಿದ್ದು ರಣ ಆಗಿ ರಾಡಿ ಆದ್ಮೇಲೆ ನಮ್ಗೆ ಅದ್ರ ಬಗ್ಗೆ ಒಂಚೂರು ಗಮನ ಹೋಗುತ್ತೆ, ಅವಾಗ ಪಶುವೈದ್ಯರಿಗೆ ಹೇಳ್ಕಳಿಸ್ತೀವಿ ಅಥವಾ ನಾವು ಆಸ್ಪತ್ರೆಗೆ ಹೊಡ್ಕೊಂಡು ಹೋಗ್ತೀವಿ. ಇದು ಖಂಡಿತವಾಗ್ಲೂ ತಪ್ಪು ಸ್ನೇಹಿತರೆ. ಆ ರೀತಿ ನಿರ್ಲಕ್ಷ್ಯ ಮಾಡೋದ್ರಿಂದ ರಾಸುಗಳು ವಿನಾಕಾರಣವಾಗಿ ನೋವು ತಿನ್ಬೇಕಾಗತ್ತೆ. ನೋಡಿ, ಈ ಗಾಯಗಳು ಹೇಗೆ ಉಂಟಾಗ್ತವೆ ಅಂತ ಗಮನಿಸೋಣ. ನಮ್ಮ ರಾಸುಗಳು ನಿಮಗೆ ಗೊತ್ತಿದೆ, ಬೇಲಿ ಹಾರೋದು ಜಾಸ್ತಿ ಅಥವಾ ಗೋಡೆಗಳನ್ನ ಎಗರೋದು ಅಂತ ಒಂದು ಚೇಷ್ಟೆಗಳು ಮಾಡ್ತಕ್ಕಂತ ಜಾನುವಾರುಗಳು ನಮ್ಮಲ್ಲಿದ್ದಾವೆ. ಈ ಸಂದರ್ಭದಲ್ಲಿ ರಾಸುಗಳಿಗೆ ಗಾಯ ಆಗ್ತದೆ. ವಿಶೇಷವಾಗಿ ಕೆಚ್ಚಲಿನಲ್ಲಿ ಗಾಯ ಆಗೋದು ಮತ್ತೆ ಮಡಿಲಿನಲ್ಲಿ ಗಾಯ ಆಗೋದೇ ತುಂಬಾ ಜಾಸ್ತಿ, ನೀವು ಗಮನಿಸಿರ್ತೀರಿ. ಹಾಗೇನೆ ಉಳುಮೆ ಸಂದರ್ಭದಲ್ಲಿ ಕೂಡ ಕೆಲವೊಮ್ಮೆ ಹೆಗಲಿನಲ್ಲಿ ಗಾಯ ಆಗ್ಬಹುದು. ಇನ್ನು ಹಲವಾರು ರೀತಿಯ ಗಾಯಗಳಾಗ್ತವೆ. ಈ ಗಾಯಗಳಲ್ಲಿ ಹಲವಾರು ವಿಧಗಳಿದಾವೆ. ಈ ಕಚ್ಚು ಗಾಯ ಬರ್ಬೋದು, ಹಾಗೇನೆ ತರಚಿದ ಗಾಯ ಬರ್ಬೋದು, ಹರಿದೋಗಿರ್ತಕ್ಕಂಥ ಗಾಯಗಳು ಬರ್ಬೋದು, ಹಾಗೇನೆ ಈ ಮೊಳೆ ಮತ್ತಿತರ ವಸ್ತುಗಳು ಚುಚ್ಚಿದಾಗ ತುಂಬಾ ಆಳವಾದ ಗಾಯಗಳು ಕೂಡ ಉಂಟಾಗ್ಬಹುದು. ಈ ಆಳ ಗಾಯಗಳಾದಾಗ ನಾವು ನೆನ್ಪಿಟ್ಬೇಕು ಸ್ನೇಹಿತರೆ, ಅದು ತುಂಬಾ ಡೇಂಜರ್ ಅಂತಾನೆ ನಮ್ಮ ಮನಸ್ಸಲ್ಲಿ ಇರಬೇಕು. ಯಾಕೆ ಅಂತಂದ್ರೆ ಆಳ ಗಾಯಗಳಲ್ಲಿ ಈ ಟೆಟನಸ್ ಸೋಂಕು ಉಂಟಾಗ್ತಕ್ಕಂಥ ಸಂಭವ ಇರ್ತದೆ. ಹಾಗಾಗಿ ಯಾವುದೇ ರೀತಿಯ ಆಳವಾದ ಗಾಯಗಳು, ಅಂದ್ರೆ ಏನೋ ಒಂದು ತಂತಿಯಿಂದನೋ ಅಥವಾ ಮೊಳೆಯಿಂದನೋ ಉಂಟಾದಂಥ ಗಾಯಗಳಿದ್ರೆ ತಕ್ಷಣ ನಾವು ಪಶುವೈದ್ಯರನ್ನ ಸಂಪರ್ಕ ಮಾಡಿ ಈ ಟೆಟನಸ್ ಅಥವಾ ಧನುರ್ವಾಯು ರೋಗದ ವಿರುದ್ಧ ಲಸಿಕೆಯನ್ನು ಹಾಕಿಸ್ಕೊಳ್ಬೇಕಾಗ್ತದೆ. ಹಾಗೇನೆ ಗಾಯಕ್ಕೆ ಚಿಕಿತ್ಸೆ ಮಾಡಿಸ್ಕೊಳ್ಬೇಕಾಗ್ತದೆ. ಇನ್ನು ಸಣ್ಣ ಪುಟ್ಟ ಗಾಯಗಳ ಸಮಸ್ಯೆ ಇದ್ರೆ ನಾವೇನೆ ನಮ್ಮ ಮನೆಯಲ್ಲಿ ಕೆಲವೊಂದು ಮನೆ ಮದ್ದುಗಳನ್ನ ಪ್ರಯೋಗ ಮಾಡಿ ಜೊತೆಗೆ ಒಂದಿಷ್ಟು ಪ್ರಥಮ ಚಿಕಿತ್ಸೆಯನ್ನು ಕೂಡ ಮಾಡಿ ನಾವು ಅದನ್ನು ನಿವಾರಣೆ ಮಾಡ್ಕೋಬಹುದು, ಹೇಗೆ ಅಂತ ನೋಡೋಣ. ಮೊದಲನೇದಾಗಿ, ನಾವೇನು ಜಾನುವಾರು ಪಾಲಕರಿದ್ದೀವಿ, 2-3 ಹಸು ಇಟ್ಕೊಂಡಿರ್ತೀವಿ, 8-10 ಕುರಿ ಇಟ್ಕೊಂಡಿರ್ತೀವಿ, ಎಲ್ಲರೂ ಕೂಡ ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅನ್ನೋದನ್ನ ಮನೆಯಲ್ಲಿ ಇಟ್ಕೊಂಡಿರೋದು ಬಹಳ ಅನುಕೂಲ ಆಗುತ್ತೆ. ಅಂದ್ರೆ ಈ ಪ್ರಥಮ ಚಿಕಿತ್ಸಾ ಡಬ್ಬಿನಲ್ಲಿ ಒಂದಿಷ್ಟು ಪೊಟ್ಯಾಸಿಯಂ ಪರ್ಮಾಂಗನೇಟ್ ಪುಡಿ, ಹಾಗೇನೆ ಸ್ಪಿರಿಟ್, ಸ್ವಲ್ಪ ಟಿಂಕ್ಚರ್, ಹಾಗೇನೆ ಹತ್ತಿ, ಜೊತೆಗೆ ಕೆಲವೊಂದು ಆಯಿಂಟ್ಮೆಂಟ್ಗಳು, ಈ ಹಿಮ್ಯಾಕ್ಸ್ ಆಯಿಂಟ್ಮೆಂಟ್ ಅಂತ ಬರುತ್ತೆ, ಲೊರೆಕ್ಸೇನ್ ಮತ್ತೆ ಬೆಟಡಿನ್, ಈ ತರದ ಯಾವ್ದಾದ್ರು ಆಯಿಂಟ್ಮೆಂಟ್ಗಳನ್ನ ಈ ಡಬ್ಬಿನಲ್ಲಿ ಇಟ್ಕೊಂಡಿದ್ರೆ ಈ ರೀತಿಯ ಗಾಯಗಳಾದಾಗ ನಾವು ಇಮ್ಮಿಡಿಯೇಟ್ ಆಗಿ ಒಂದು ಪ್ರಥಮ ಚಿಕಿತ್ಸೆ ಮಾಡಿ ಕೆಲವೊಂದು ಮನೆ ಮದ್ದುಗಳನ್ನ ಪ್ರಯೋಗ ಮಾಡಿದ್ರೆ ಖಂಡಿತವಾಗ್ಲೂ ಬೇಗ ನಾವು ಗಾಯಗಳನ್ನ ವಾಸಿ ಮಾಡ್ಕೊಳ್ಬಹುದು ಸ್ನೇಹಿತರೆ. ನೋಡಿ, ಯಾವುದೇ ಗಾಯ ಆಗ್ಲಿ ಮೊದಲು ನಾವೇನ್ ಮಾಡಬೇಕು, ಆ ಗಾಯವನ್ನ ಗಮನಿಸಿದ ತಕ್ಷಣ ಸ್ವಲ್ಪ ಬೆಚ್ಚಗಿನ ನೀರಿಗೆ ಒಂಚೂರು ಪೊಟ್ಯಾಸಿಯಂ ಪರ್ಮಾಂಗನೇಟ್ ಪುಡಿಯನ್ನ ಹಾಕಬೇಕು, ಒಂದೆರಡು ಹರಳು ಅಂತ ಇಟ್ಕೊಳ್ಳಿ. ಅದು ಆ ನೀರು ಒಂಚೂರು ತಿಳಿ ಗುಲಾಬಿ ಬಣ್ಣಕ್ಕೆ ತಿರುಗಬೇಕು. ಹಾಗೇನೆ ನೀವು ಯಾವ ಪಾತ್ರೆಯಲ್ಲಿ ಈ ಪೊಟ್ಯಾಸಿಯಂ ಪರ್ಮಾಂಗನೇಟ್ ದ್ರಾವಣ ಮಾಡ್ಕೊಂತೀರೋ ಆ ಪಾತ್ರೆಯ ತಳ ನಮಗೆ ಕಾಣ್ತಾ ಇರಬೇಕು. ನೀವು ಜಾಸ್ತಿ ಹಾಕಿದ್ರೆ ತಳ ಕಾಣೋದಿಲ್ಲ, ಅಷ್ಟೊಂದು ಹಾಕಬಾರ್ದು. ಒಂದೆರಡು ಚಿಟಿಕೆ ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಪುಡಿಯನ್ನ ಬೆಚ್ಚಗಿರೋ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಗಾಯಗಳನ್ನ ಚೆನ್ನಾಗಿ ತೊಳಿಬೇಕು. ಇದು ಮೊದಲು ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ತೊಳೆದ ಮೇಲೆ ಒಂದು ಹತ್ತಿನಲ್ಲೋ ಅಥವಾ ಒಣಗಿದ ಬಟ್ಟೆನಲ್ಲೋ ಅದನ್ನ ಗಾಯಗಳನ್ನು ಒರೆಸಿಬಿಟ್ಟು, ನಿಮ್ಮ ಮನೆಯಲ್ಲಿ ಯಾವ ಆಯಿಂಟ್ಮೆಂಟ್ ಇದೆ, ಹಿಮ್ಯಾಕ್ಸ್ ಆಯಿಂಟ್ಮೆಂಟ್ ಆಯುರ್ವೇದಿಕ್ ಆಗಿದೆ ತುಂಬಾ ಒಳ್ಳೆಯದು, ಅದನ್ನ ಹಚ್ಕೋಬಹುದು. ಅದಿಲ್ಲ ಅಂದ್ರೆ ಲೊರೆಕ್ಸೇನ್, ಬೆಟಾಡಿನ್, ಈ ರೀತಿಯ ಯಾವ್ದಾದ್ರು ಒಂದು ಆಯಿಂಟ್ಮೆಂಟ್ ಅನ್ನ ಹಚ್ಕೊಂಡ್ರೆ ಗಾಯಗಳು ಬೇಗ ವಾಸಿಯಾಗುತ್ತೆ. 2-3 ದಿನ ಇದನ್ನ ನೀವು ಮಾಡಬೇಕಾಗ್ತದೆ. ಇಲ್ಲ ನಮ್ಮ ಹತ್ರ ಈ ಪ್ರಥಮ ಚಿಕಿತ್ಸೆ ಡಬ್ಬಿ ಇಲ್ಲ, ಆದ್ರೂ ನಮ್ಮ ದನಗಳಿಗೆ ಗಾಯ ಆಗಿದೆ, ನಾವು ಕೆಲವೊಂದು ಮನೆ ಮದ್ದುಗಳನ್ನ ಪ್ರಯೋಗ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ, ಏನ್ ಮಾಡಬಹುದು ಡಾಕ್ಟ್ರೆ ಅಂತ ಕೇಳಿದ್ರೆ, ಅದರಲ್ಲೂ ಕೆಲವೊಂದು ಸಂದರ್ಭದಲ್ಲಿ ಗಾಯಗಳಿಗೆ ಹುಳು ಬಿದ್ದಂತ ಒಂದು ಸಂದರ್ಭ ಇದ್ದಾಗ, ಅಂದ್ರೆ ನೀವು ಗಾಯಗಳನ್ನ ಸರಿಯಾಗಿ ಗಮನಿಸೋದಿಲ್ಲ, ಗಾಯ ಆಗಿರುತ್ತೆ, ಅದರಲ್ಲಿ ಹುಳ ಕೂತು ಅಥವಾ ಹಿಪ್ಪೆ ಕೂತು, ನೊಣಗಳು ಕೂತು, ಆ ನೊಣಗಳ ಲಾರ್ವಾಗಳು ಒಳಗಡೆ ಸೇರ್ಕೊಂಡು ಹುಳು ಬಿದ್ದ್ಬಿಡುತ್ತೆ, ಆ ಹುಳುಗಳು ನಿಧಾನವಾಗಿ ಗಾಯವನ್ನ ಒಳಗೊಳಗೆ ಕೊರೆದು ಕೊರೆದು ಗಾಯ ಅಗಲವಾಗಿ ಬಿಡುತ್ತೆ, ಇಂತಹ ಸಂದರ್ಭದಲ್ಲಿ ಏನು ಚಿಕಿತ್ಸೆ ಮಾಡಬಹುದು ನೋಡೋಣ. ಮೊದಲನೇದಾಗಿ ಸೀತಾಫಲದ ಸೊಪ್ಪು, ಒಂದು ಹಿಡಿಯಷ್ಟು ಸೀತಾಫಲದ ಸೊಪ್ಪನ್ನು ತಗೊಳ್ಳಿ, ಅದನ್ನ ಒಂದು ಕಲ್ಲಿನ ಮೇಲೆ ಚೆನ್ನಾಗಿ ಅರ್ಕೊಳ್ಳಿ ಅಥವಾ ಒಳಕಲ್ಲಲ್ಲಿ ಅರೆದ್ರೂ ಆಗುತ್ತೆ, ಅರೆದು ಬಿಟ್ಟು ಒಂದು ಲೇಪದ ತರ ತಯಾರಿಸಿಕೊಂಡು ಎಲ್ಲಿ ವ್ರಣ ಆಗಿರ್ತಕ್ಕಂಥ ಗಾಯ ಅಥವಾ ಹುಳು ಬಿದ್ದ ಗಾಯಗಳಿಗೆ ಈ ಲೇಪವನ್ನ ಚೆನ್ನಾಗಿ ತುಂಬಿಬಿಡಿ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಈ ರೀತಿ ಲೇಪವನ್ನ ಹಾಕಲಿಕ್ಕೆ ಮುಂಚೆ ಬೆಚ್ಚಗಿರೋ ನೀರಿನಲ್ಲಿ ಗಾಯಗಳನ್ನ ಚೆನ್ನಾಗಿ ತೊಳ್ಕೋಬೇಕು. ತದನಂತರ ಈ ಸೀತಾಫಲ ಸೊಪ್ಪನ್ನ ಅರೆದು ಮಾಡಿರ್ತಕ್ಕಂಥ ಲೇಪವನ್ನ ನಾವು ಅದಕ್ಕೆ ಹಚ್ಚಬೇಕು. ಈ ರೀತಿ ಹಚ್ಚಿದಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಗಾಯಗಳು ಸತ್ತೋಗ್ತವೆ. ಒಂದು ಗಂಟೆ ಬಿಟ್ಟು ಗಾಯಗಳನ್ನ ಚೆನ್ನಾಗಿ ತೊಳೆದು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಆಯಿಂಟ್ಮೆಂಟ್ ಅನ್ನ ಹಚ್ಕೋಬಹುದು. ಇದನ್ನ ಬೆಳಗ್ಗೆ ಸಂಜೆ ಎರಡೂ ಹೊತ್ತು ಒಂದು 2-3 ದಿನಗಳ ಕಾಲ ಮಾಡಿದ್ರೆ ಆದಷ್ಟು ಬೇಗ ನಿಮ್ಮ ಗಾಯಗಳಿಂದ ಮುಕ್ತಿ ಸಿಗುತ್ತೆ, ವಾಸಿ ಆಗ್ತದೆ. ಹಾಗೇನೆ ಆಲದ ಮರದ ತಾಜಾ ಹಾಲು, ನಿಮಗೆ ಗೊತ್ತಿದೆ ಆಲದ ಮರದ ಎಳೆ ರೆಂಬೆಗಳನ್ನ ಅಥವಾ ಕಡ್ಡಿಗಳನ್ನ ಮುರಿದಾಗ ಒಂದು ರೀತಿ ಬಿಳಿ ಹಾಲು ಒಸರುತ್ತೆ. ಈ ಹಾಲನ್ನು ಕೂಡ ಎಲ್ಲಿ ಹುಳು ಆಗಿರ್ತಕ್ಕಂಥ ಗಾಯಗಳಿರ್ತಾವೋ ಆ ಜಾಗಕ್ಕೆ ಒಂದು 5-6 ಹನಿ ಈ ಹಾಲನ್ನ ಬಿಟ್ಟರೆ ನಿಧಾನವಾಗಿ ಆ ಹುಳುಗಳೆಲ್ಲ ಹೊರಗಡೆ ಬರ್ತವೆ, ಹಾಗೇನೆ ಆ ಹುಳುಗಳು ಸತ್ತೋಗ್ತವೆ ಕೂಡ. ಈ ರೀತಿ ಆಲದ ಮರದ ಹಾಲನ್ನ ಹಿಂಡಿ ತದನಂತರ ಮತ್ತೆ ಆ ಹುಳುಗಳನ್ನೆಲ್ಲ ತೆಗೆದುಹಾಕ್ಬಿಟ್ಟು ಬೆಚ್ಚಿಗಿರೋ ನೀರಿನಲ್ಲಿ ಸ್ವಲ್ಪ ಪೊಟ್ಯಾಷಿಯಂ ಪರ್ಮಾಂಗನೇಟ್ ದ್ರಾವಣವನ್ನು ಹಾಕಿ ಗಾಯಗಳನ್ನ ಸ್ವಚ್ಛಗೊಳಿಸಿ ತದನಂತರ ಸ್ವಲ್ಪ ಆಯಿಂಟ್ಮೆಂಟ್ ಕೂಡ ಹಚ್ಕೊಳ್ಳಿ. ಆಲದ ಮರದ ಹಾಲು ಸಿಗಲಿಲ್ಲ ಅಂದ್ರೆ ಹಾಲ್ವಾಣದ ಸೊಪ್ಪು ತಗೊಳ್ಳಿ, ಒಂದು 3 ಹಿಡಿಯಷ್ಟು ಹಾಲ್ವಾಣದ ಸೊಪ್ಪನ್ನು ತಗೊಂಡು ಚೆನ್ನಾಗಿ ಜಜ್ಜಿ ಹಿಂಡ್ಬಿಟ್ಟು ಎಷ್ಟು ರಸ ಬರುತ್ತೋ ಅಷ್ಟು ರಸ ತಗೊಳ್ಳಿ, ಒಂದು 5 ಮಿಲಿ ಇರ್ಬೋದು, 10 ಮಿಲಿ ಇರ್ಬೋದು. ಈ ರಸಕ್ಕೆ ಒಂದು ಕಡಲೆಕಾಳು ಗಾತ್ರದ ಸುಣ್ಣವನ್ನ ನೀವು ಬೆರೆಸ್ಕೊಂಡು ಬೆಳಿಗ್ಗೆ ಸಂಜೆ ನೀವು ಏನು ಗಾಯಗಳಿಗೆ ಲೇಪತ್ತರ ಹಚ್ಚಿದ್ರೆ ಅಲ್ಲಿರ್ತಕ್ಕಂಥ ಹುಳುಗಳು ಸಾಯ್ತವೆ, ಗಾಯನು ಬೇಗ ವಾಸಿ ಆಗ್ತದೆ. ಇದನ್ನು ಕೂಡ 2-3 ದಿನಗಳ ಕಾಲ ನೀವು ಮಾಡಬಹುದು. ಹಾಗೇನೆ ಕಣಗಿಲೆ ಗಿಡದ ಹಾಲನ್ನು ಕೂಡ ನೀವು ಬಳಸಬಹುದು. ಈ ಕಣಗಿಲೆ ಗಿಡದ ಹಾಲನ್ನ ಒಂದೆರಡು ಬಾರಿ ಅಂದ್ರೆ ಬೆಳಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಒಂದು 2-3 ದಿನಗಳ ಕಾಲ ಗಾಯಕ್ಕೆ ಹಾಕಬೇಕು. ಈ ರೀತಿ ಮಾಡೋದ್ರಿಂದನೂ ಗಾಯದಲ್ಲಿರ್ತಕ್ಕಂಥ ಹುಳುಗಳು ಸತ್ತೋಗಿ ಗಾಯ ವಾಸಿ ಆಗುತ್ತೆ. ಆದ್ರೆ ಒಂದು ವಿಚಾರವನ್ನು ನೆನ್ಪಿಟ್ಕೊಳ್ಳಿ, ಈ ಕಣಗಿಲೆ ಗಿಡದ ಎಲೆಗಳು ರಾಸುಗಳಿಗೆ ವಿಷಕಾರಿಯಾಗಬಹುದು. ಹಾಗಾಗಿ ಎಲೆಗಳನ್ನ ನಿಮ್ಮ ಕರುಗಳಿರಲಿ ಅಥವಾ ಎಮ್ಮೆ ಕುರಿ ಮೇಕೆಗಳಿರಲಿ ತಿಂದೇ ಇರೋ ರೀತಿಯಲ್ಲಿ ನೀವು ನೋಡ್ಕೋಬೇಕು. ಹಾಲನ್ನು ಮಾತ್ರ ಗಾಯಗಳಿಗೆ ಹಾಕಿ ಗಾಯ ವಾಸಿ ಆಗೋ ಹಾಗೆ ನೋಡ್ಕೋಬಹುದು. ಇದನ್ನು ಬಿಟ್ರೆ ಹೊಗೆ ಸೊಪ್ಪನ್ನ ನೀವು ಉಪಯೋಗಿಸ್ಕೋಬಹುದು. ಒಂದು 10 ಗ್ರಾಂನಷ್ಟು ಹೊಗೆ ಸೊಪ್ಪು ತಗೊಳ್ಳಿ, ಹಾಗೇನೆ ಒಂದು 10 ಗ್ರಾಂ ಪಚ್ಚಕರ್ಪೂರ ತಗೊಳ್ಳಿ. ಇವೆರಡನ್ನು ಹೊಗೆ ಸೊಪ್ಪು ಮತ್ತೆ ಪಚ್ಚಕರ್ಪೂರವನ್ನ ಒಂದು 100 ಮಿಲಿಯಷ್ಟು ಹೊಂಗೆ ಎಣ್ಣೆನಲ್ಲಿ ಚೆನ್ನಾಗಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನ ಔಷಧಿ ರೀತಿ ತಯಾರು ಮಾಡಿಕೊಂಡು ಬೆಳಗ್ಗೆ ಸಂಜೆ ಒಂದು 3 ದಿನಗಳ ಕಾಲ ಹಚ್ಚುತ್ತಾ ಬಂದ್ರೂ ಗಾಯದಲ್ಲಿರ್ತಕ್ಕಂಥ ಹುಳುಗಳು ಸತ್ತೋಗ್ಬಿಟ್ಟು ಗಾಯ ಬೇಗನೆ ವಾಸಿಯಾಗ್ತದೆ ಸ್ನೇಹಿತರೆ. ಈ ರೀತಿಯಾಗಿ ನಾವು ನಮ್ಮ ಜಾನುವಾರುಗಳ ಗಾಯಗಳಿಗೆ ಪ್ರಥಮ ಚಿಕಿತ್ಸೆಯನ್ನು ಮನೆಯಲ್ಲೇ ಮಾಡ್ಕೋಬಹುದು, ಹಾಗೇನೆ ಕೆಲವು ಮನೆ ಮದ್ದುಗಳನ್ನು ಕೂಡ ಪ್ರಯೋಗ ಮಾಡಬಹುದು. ಮುಂದಿನ ಭಾಗದಲ್ಲಿ ಅಂದ್ರೆ ಇವತ್ತಿನ 2ನೇ ಭಾಗದಲ್ಲಿ ನಾವು ಜಾನುವಾರುಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರತಕ್ಕಂಥ ಉಣ್ಣೆ, ಚಿಗಟ, ಹೇನು ಮುಂತಾದ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಕಂಡಿಡ್ಕೋಬಹುದು ನೋಡೋಣ. ಬಹುಶಃ ಪ್ರತಿಯೊಬ್ಬ ರೈತನು ಪಶು ಆಸ್ಪತ್ರೆಗೆ ಎಡತಾಕತಕ್ಕಂಥದ್ದು ಪ್ರಮುಖವಾಗಿ ಈ ಉಣ್ಣೆ ಔಷಧಿಗೇನೆ. ಯಾರೇ ವೆಟರ್ನರಿ ಹಾಸ್ಪಿಟ್ಲಿಗೆ ಬರಲಿ, ಸರ್ ಉಣ್ಣೆ ಔಷಧಿ ಇದೆಯಾ, ನನಗೊಂದಿಷ್ಟು ಉಣ್ಣೆ ಔಷಧಿ ಕೊಡಿ ಅಂತ ಇಟ್ಟು ಒಂದು ಬಾಟ್ಲಿ ಹಿಡ್ಕೊಂಡು ಬರ್ತಕ್ಕಂಥದ್ದು ಅತ್ಯಂತ ಸಾಮಾನ್ಯವಾದ ವಾಡಿಕೆ. ಬಹಳ ವರ್ಷಗಳಿಂದ, ಒಂದು 20-25 ವರ್ಷಗಳಿಂದ ನಾನು ಇದನ್ನು ಗಮನಿಸ್ತಾ ಇದ್ದೀನಿ. ಜಾನುವಾರುಗಳ ಮಾಲೀಕರು ಪಶು ಆಸ್ಪತ್ರೆಗಳಿಗೆ ಹೋಗ್ತಕ್ಕಂಥದ್ದು ಬಹಳ ಸಾರಿ ಉಣ್ಣೆ ಔಷಧಿ ಕೇಳ್ಕೊಂಡೇನೆ. ಆದ್ರೂ ಕೂಡ ಈ ಉಣ್ಣೆಗಳನ್ನು ನಿಗ್ರಹಿಸೋದು ತುಂಬಾನೇ ಕಷ್ಟ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಹಲವಾರು ಉಣ್ಣೆ ಔಷಧಿಗಳು ಏನು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಈ ಬಹುತೇಕ ಔಷಧಿಗಳಿಗೆ ಈ ಉಣ್ಣೆಗಳು, ಚಿಗಟಗಳು, ಹೇನುಗಳು ಒಂದು ರೀತಿ ಪ್ರತಿರೋಧಕತೆಯನ್ನು ಬೆಳೆಸ್ಕೊಂಡಿರೋದ್ರಿಂದ ಆ ಉಣ್ಣೆ ಚಿಗಟಗಳು ಈ ಔಷಧಿಗಳಿಗೆ ಒಂದು ರೆಸ್ಪಾಂಡ್ ಮಾಡ್ತಾ ಇಲ್ಲ, ಪ್ರತಿಕ್ರಿಯೆ ತೋರಿಸ್ತಾ ಇಲ್ಲ. ಹಾಗಾಗಿ ಏನ್ ಮಾಡಬಹುದು ಅಂತ ಹೇಳ್ಬಿಟ್ಟು, ಈ ಉಣ್ಣೆ ಚಿಗಟ ಹೇನು ಕೂಡ ಅಷ್ಟೇ ಸ್ನೇಹಿತರೆ, ನೀವು ಗಾಯಗಳನ್ನು ಯಾವ ರೀತಿ ನಿರ್ಲಕ್ಷ್ಯ ಮಾಡಬಾರ್ದು, ಈ ಉಣ್ಣೆಗಳನ್ನ, ಚಿಗಟಗಳನ್ನ, ಹೇನುಗಳನ್ನ ಸಂಪೂರ್ಣವಾಗಿ ನಾವು ನೋಡ್ಕೊಂಡು ಅದು ತಕ್ಷಣ ಅದು ವಾಸಿಯಾಗೋ ರೀತಿ ನೋಡ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಇವು ಜಾನುವಾರುಗಳ ರಕ್ತವನ್ನ ಹೀರ್ತಾ ಜಾನುವಾರುಗಳಿಗೆ ರಕ್ತಹೀನತೆ ಬರಬಹುದು. ಅಷ್ಟೇ ಅಲ್ಲ, ಕೆಲವೊಂದು ಮಾರಣಾಂತಿಕ ಕಾಯಿಲೆಗಳನ್ನು ಕೂಡ ಈ ಉಣ್ಣೆ ಚಿಗಟ ಹೇನುಗಳು ಹರಡಬಹುದು. ವಿಶೇಷವಾಗಿ ಥೈಲೀರಿಯಾ ಮತ್ತು ಬೆಬಿಸಿಯಾ ಅಂತ ರೋಗಗಳು, ಹಾಗೇನೆ ಅನಪ್ಲಾಸ್ಮಾ ರೋಗ, ಟ್ರಿಪೆನಾಜೋಮಾ ರೋಗ ಅಂತ ಹಲವಾರು ಮಲೇರಿಯಾ ಜ್ವರಗಳನ್ನ ಈ ಉಣ್ಣೆಗಳು ಹರಡ್ತವೆ. ಈ ರೋಗಗಳು ಬಂದಾಗ ಜಾನುವಾರುಗಳು ಮರಣಕ್ಕೆ ಈಡಾಗ್ತಕ್ಕಂಥ ಸಂಭವಗಳು ತುಂಬಾನೇ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಜಾನುವಾರುಗಳಲ್ಲಿ ಉಣ್ಣೆ ಚಿಗಟ ಹೇನು ಇತ್ಯಾದಿಗಳು ಇಲ್ಲದೆ ಇರೋ ರೀತಿಯಲ್ಲಿ ನೋಡ್ಕೋಬೇಕು. ಹೌದು, ಪಶುವೈದ್ಯ ಆಸ್ಪತ್ರೆಗಳಲ್ಲಿ ಉಣ್ಣೆ ಔಷಧಿ ಸಿಗುತ್ತೆ ಅಥವಾ ಆಸ್ಪತ್ರೆಗಳಲ್ಲೂ ಉಣ್ಣೆ ಔಷಧಿ ಸಿಗುತ್ತೆ. ಅದನ್ನ ಯಾವ ರೀತಿ ಪ್ರಯೋಗ ಮಾಡಬೇಕು ಅನ್ನೋ ಸಂಪೂರ್ಣ ಅರಿವು ನಿಮಗಿರಬೇಕು. ಅದನ್ನ ನಿಗದಿತ ಪ್ರಮಾಣದಲ್ಲಿ ಪಶುವೈದ್ಯರ ಸೂಚನೆಯ ಮೇರೆಗೆ ಸರಿಯಾದ ದ್ರಾವಣವನ್ನ ಮಾಡಿಕೊಂಡೇ ಪ್ರಯೋಗ ಮಾಡಬೇಕು. ಆ ದ್ರಾವಣದಲ್ಲಿ ಔಷಧಿ ಅಂಶ ಹೆಚ್ಚು ಕಮ್ಮಿ ಆದ್ರೆ ಎರಡು ರೀತಿಯ ತೊಂದರೆನೂ ಆಗ್ಬಹುದು. ಒಂದು, ಉಣ್ಣೆಗಳು ಸಾಯದೇ ಇರಬಹುದು. ಇನ್ನೊಂದು, ಅದು ವಿಷ ಆಗ್ಬಿಟ್ಟು ನಿಮ್ಮ ಜಾನುವಾರುಗಳಿಗೆ ತೊಂದರೆ ಆಗ್ತಕ್ಕಂತ ಸಂಭವ ಇರಬಹುದು. ಜೊತೆಗೆ ನೀವು ಯಾವತ್ತು ನಿಮ್ಮ ಜಾನುವಾರುಗಳಿಗೆ ಉಣ್ಣೆ ಔಷಧಿ ಹಚ್ಚುತ್ತೀರೋ ಅದೇ ದಿನ ನಿಮ್ಮ ಕೊಟ್ಟಿಗೆಗೆ, ನಿಮ್ಮ ಕೊಟ್ಟಿಗೆಯಲ್ಲಿರ್ತಕ್ಕಂಥ ಗೋಡೆಗೆ, ನೆಲಕ್ಕೆ, ಹಾಗೇನೆ ಎಲ್ಲೆಲ್ಲಿ ಸಂಧಿ ಗೊಂದುಗಳಿದಾವೆ ಅಲ್ಲಿ ಎಲ್ಲಿಗೂ ಕೂಡ ಈ ಔಷಧಿಯನ್ನು ಹೊಡೆದ್ರೆ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಉಣ್ಣೆಗಳು ಅಥವಾ ಅದುಗಳ ಲಾರ್ವಾಗಳು, ಮೊಟ್ಟೆಗಳು ಇವೆಲ್ಲ ಕೂಡ ಸತ್ತು ಹೋಗ್ತವೆ. ಹಾಗಾಗಿ ನೀವು ಮೊದಲು ಮಾಡಬೇಕಾಗಿರೋದು ದನಗಳಿಗೂ ಉಣ್ಣೆ ಔಷಧಿ ಹೊಡೀರಿ, ಹಾಗೇನೆ ಕೊಟ್ಟಿಗೆ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಭಾಗಗಳಿಗೂ ಉಣ್ಣೆ ಔಷಧಿಯನ್ನು ಹೊಡಿಬೇಕು. ಆ ಸಂದರ್ಭದಲ್ಲಿ ಎರಡು ಮೂರು ದಿನಗಳ ಕಾಲ ನಿಮ್ಮ ದನಗಳನ್ನ ಕೊಟ್ಟಿಗೆಯಲ್ಲಿ ಕಟ್ಟಬಾರ್ದು, ಹೊರಗಡೆ ಕಟ್ಬಿಟ್ಟು ಮೂರು ದಿನ ಆದ್ಮೇಲೆ ಕೊಟ್ಟಿಗೆಯನ್ನ ಚೆನ್ನಾಗಿ ತೊಳೆದು ತದನಂತರ ನಿಮ್ಮ ದನಗಳನ್ನ ಒಳಗಡೆ ಬಿಡಬೇಕು. ಇದನ್ನ ನೀವು ಯಾವಾಗಲೂ ನೆನಪಲ್ಲಿ ಇಟ್ಕೊಂಡಿರಬೇಕು. ಹಾಗೇನೆ ಮನೆ ಮದ್ದುಗಳೇನಾದ್ರೂ ಮಾಡಬಹುದಾ ಈ ಉಣ್ಣೆ ಚಿಗಟ ಇತ್ಯಾದಿಗಳಿಗೆ ಅಂತಂದ್ರೆ ಖಂಡಿತವಾಗ್ಲೂ ಮಾಡಬಹುದು. ನೋಡಿ, 1 ಕೆಜಿಯಷ್ಟು ತುಂಬೆ ಸೊಪ್ಪು ತಗೊಳ್ಳಿ, ಹಾಗೇನೆ 1 ಕೆಜಿ ಬೇವಿನ ಸೊಪ್ಪು ತಗೊಳ್ಳಿ, ಎರಡನ್ನು ನುಣ್ಣಗೆ ಅರ್ಕೊಳ್ಳಿ ಒಂದು ಒಳಕಲ್ನಲ್ಲಿ ಅಥವಾ ಮಿಕ್ಸಿ ಮಾಡಿಕೊಂಡ್ರು ಒಳ್ಳೆಯದು. ಅರ್ದು ಬಿಟ್ಟು ಬೆಳಗ್ಗೆ ಸಂಜೆ ಎರಡೊತ್ತೂ ಇದನ್ನ ಚೆನ್ನಾಗಿ ಮೈಗೆ ಹಚ್ಚಿಬಿಟ್ಟು, ಅಂದ್ರೆ ಎಲ್ಲಾ ಭಾಗಗಳಿಗೂ ಇದನ್ನ ಹಚ್ಚಿ ಲೇಪನ ಮಾಡಿ, ವಿಶೇಷವಾಗಿ ಹೊಟ್ಟೆಯ ಭಾಗಕ್ಕೆ ಎಲ್ಲೆಲ್ಲಿ ಕೂದಲುಗಳಿರಲ್ವೋ ಅಂತ ಭಾಗಕ್ಕೆ ಚೆನ್ನಾಗಿ ಈ ಔಷಧಿಯನ್ನು ಹಚ್ಚಿಬಿಟ್ಟು ಮಾರನೇ ದಿನ ಚೆನ್ನಾಗಿ ಮೈ ತೊಳಿರಿ. ಇದನ್ನ 3-4 ದಿನ ಸತತವಾಗಿ ಮಾಡಿದ್ರೆ ಈ ಉಣ್ಣೆಯ ಹಾವಳಿ ಸಾಕಷ್ಟು ಕಡಿಮೆ ಆಗ್ತದೆ. ಇನ್ನೊಂದು ಔಷಧಿ ಹೇಳ್ಬೋದು ಅಂತಂದ್ರೆ, 1/4 ಕೆಜಿ ಬೇವಿನ ಸೊಪ್ಪು ತಗೊಳ್ಳಿ, ಹಾಗೇನೆ 1/4 ಕೆಜಿಯಷ್ಟು ತುಂಬೆ ಸೊಪ್ಪು, ಜೊತೆಗೆ 1/4 ಕೆಜಿ ಚೆಂಡು ಹೂವು. ತಲಾ 1/4 ಕೆಜಿಯಷ್ಟು ಬೇವಿನ ಸೊಪ್ಪು, ತುಂಬೆ ಸೊಪ್ಪು, ಹಾಗೇನೆ ಚೆಂಡು ಹೂವು. ಈ ಮೂರು ಐಟಮ್ಸ್ ಅನ್ನ ನೀವು 1/4 ಲೀಟರ್ ಅಥವಾ 1/2 ಲೀಟರ್ ಹರಳೆಣ್ಣೆನಲ್ಲಿ ಚೆನ್ನಾಗಿ ಅರ್ಕೊಂಡ್ಬಿಡಿ. ಅರ್ದು ಬಿಟ್ಟು ಇದನ್ನ ಮೈಗೆ ಎಲ್ಲಾ ಕಡೆ ಹಚ್ಚಿಬಿಟ್ಟು, ಬೆಳಗ್ಗೆ ಹಚ್ಚಿದ್ರೆ ಸಂಜೆ ಮೈ ತೊಳಿಬೇಕು ಅಥವಾ 2-3 ಗಂಟೆಗಳ ಕಾಲ ಬಿಟ್ಟು ಮೈ ತೊಳಿಬೇಕು. ಇದೇ ಔಷಧಿಯನ್ನ 4-5 ದಿನಗಳ ಕಾಲ ಸತತವಾಗಿ ನೀವು ಪ್ರಯೋಗ ಮಾಡಿದ್ರೆ ಉಣ್ಣೆಗಳ ಹಾವಳಿ ಸಾಕಷ್ಟು ಕಮ್ಮಿ ಆಗ್ತದೆ. ಇನ್ನು ಒಂದು ಸರಳವಾದ ಔಷಧಿ ಹೇಳ್ತೀನಿ, ಹೊಗೆ ಸೊಪ್ಪು. 1/4 ಕೆಜಿಯಷ್ಟು ಹೊಗೆ ಸೊಪ್ಪು ತಗೊಳ್ಳಿ, 2 ಲೀಟರ್ ನೀರಿನಲ್ಲಿ ಇದನ್ನ ಚೆನ್ನಾಗಿ ಕುದಿಸ್ಕೊಂಡ್ಬಿಡಿ. ಆ ಹೊಗೆ ಸೊಪ್ಪನ್ನು ತಿಳಿಯೆಲ್ಲ ನೀರಿನಲ್ಲಿ ರಸ ತರ ಇಳ್ಕೊಳ್ಳುತ್ತೆ. ಇದನ್ನ ಒಂದು ಬಟ್ಟೆನಲ್ಲಿ ಅಥವಾ ಒಂದು ಜಾಲರಿನಲ್ಲಿ ಸೋಸ್ಕೊಳ್ಳಿ. ಆಮೇಲೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಒಂದು ಸ್ಪ್ರೇಯರ್ನಲ್ಲಿ ಹಾಕೊಂಡು ಜಾನುವಾರುಗಳ ಮೈ ಮೇಲೆ, ಜಾನುವಾರುಗಳಿಗೆ ಬೇಕಂದ್ರೆ ಬಾಯಿ ಕುಕ್ಕೆ ಹಾಕೊಳ್ಳಿ, ಬಾಯಿ ಕುಕ್ಕೆ ಹಾಕ್ಬಿಟ್ಟು ಎಲ್ಲಾ ಕಡೆ ಚೆನ್ನಾಗಿ ಸ್ಪ್ರೇ ಮಾಡಿ 2-3 ಗಂಟೆಗಳ ಕಾಲ ಬಿಟ್ಟು ಮೈ ತೊಳೆದ್ರೆ ಕೂಡ ಉಣ್ಣೆಗಳ ಹಾವಳಿ ಕಡಿಮೆ ಆಗ್ತದೆ. ಇಲ್ಲ, ಇದು ಕಷ್ಟ ಆಗ್ತದೆ ನಮಗೆ, ಬೇರೆ ಏನಾದರೂ ಸುಲಭವಾಗಿರೋದು ಹೇಳಿ ಅಂತಂದ್ರೆ, 100 ಮಿಲಿಯಷ್ಟು ತೆಂಗಿನೆಣ್ಣೆ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ. ಈ ತೆಂಗಿನೆಣ್ಣೆಗೆ 10 ಗ್ರಾಂನಷ್ಟು ಕರ್ಪೂರ, ಪಚ್ಚೆ ಕರ್ಪೂರ ಇದ್ರೆ ಒಳ್ಳೇದು, ಇಲ್ಲಾಂದ್ರೆ ಮಾಮೂಲಿ ಕರ್ಪೂರನೇ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ತೆಂಗಿನೆಣ್ಣೆಗೆ ಕರ್ಪೂರವನ್ನ ಬೆರೆಸಿ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು, ಇದನ್ನು ಕೂಡ ದೇಹದ ಭಾಗಗಳಿಗೆ, ವಿಶೇಷವಾಗಿ ಎಲ್ಲೆಲ್ಲಿ ಉಣ್ಣೆ ಚಿಗಟ ಜಾಸ್ತಿ ಇದೆ ಅಲ್ಲಿಗೆ ಸ್ವಲ್ಪ ಜಾಸ್ತಿನೇ ಹಚ್ಚಿ, ಬೇರೆ ಭಾಗಗಳಿಗೂ ಕೂಡ ಇದನ್ನ ಚೆನ್ನಾಗಿ ಹಚ್ಚಿಬಿಟ್ಟು ಮಸಾಜ್ ಮಾಡಿ, ಈ ರೀತಿ ವಾರಕ್ಕೊಂದ್ಸಲ 3-4 ವಾರ ಸತತವಾಗಿ ಮಾಡಿದ್ರೂ ಕೂಡ ಈ ಉಣ್ಣೆಯ ಹಾವಳಿ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ಕೆಲವೊಂದು ಅತ್ಯಂತ ಸರಳವಾದ ಮನೆ ಮದ್ದುಗಳನ್ನು ಪ್ರಯೋಗಿಸೋದ್ರ ಜೊತೆಗೆ ಪಶುವೈದ್ಯರ ಸಲಹೆ ಸೂಚನೆಗಳನ್ನ ನೀವು ತಗೊಳ್ಳೋದ್ರ ಮೂಲಕ ಈ ಉಣ್ಣೆಯ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಇದುವರೆಗೆ ನನ್ನ ಮಾತುಗಳನ್ನ ಆಲಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಮುಂದಿನ ವಾರ ರಾಸುಗಳಲ್ಲಿ ನೆಣೆ ಬಂದಾಗ, ಅಂದ್ರೆ ಮೈ ಆಯ್ದಾಗ ಏನ್ ಮಾಡಬೇಕು, ಹಾಗೇನೆ ಕರು ಹಾಕಿದ ನಂತರ ಸತ್ತೆ ಬೀಳದೆ ಹೋದ್ರೆ ಅಥವಾ ಏನು ಕಸ ಬೀಳದೆ ಹೋದ್ರೆ ಏನು ಪ್ರಯೋಗ ಮಾಡಬೇಕು, ಈ ವಿಚಾರಗಳೊಂದಿಗೆ ಮತ್ತೊಮ್ಮೆ ನಿಮ್ಮ ಹತ್ರ ಬರ್ತೀನಿ. ಅಲ್ಲಿವರೆಗೆ ನನ್ನ ದೂರವಾಣಿ ಸಂಖ್ಯೆ 9008598832. ಮತ್ತೊಮ್ಮೆ 9008598832. ನಮಸ್ಕಾರ. ಇಟ್ಟರೆ ಸಗಣಿಯಾದೆ, ಕಟ್ಟಿದರೆ ಕುರುಳಾದೆ, ಸುತ್ತದೆ ನೊಸಲಿಗೆ ವಿಭೂತಿಯಾದೆ, ತಟದೆ ಹಾಕಿದರೆ. ಇದುವರೆಗೂ ಜನಪದ ಪಶುವೈದ್ಯ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದು ಕುರಿತಾದ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಬರವಾದೆ ನೀನಾದಿ ಗಾದೆಯೋ ಎಲೆ ಮಾನವ, ಹರಿ ಹರಿ ಬಹು ನಾನು. ತಾಂತ್ರಿಕ ಮಾಹಿತಿ ಡಾಕ್ಟರ್ ಪಿ ರವಿಕುಮಾರ್. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಸಂಕಲನ ಗೋರ ರವಿಶಂಕರ್. ಇದು ಹಾಸನ ಆಕಾಶವಾಣಿಯ ಹೆಮ್ಮೆಯ ಕಾಣಿಕೆ. ಮಧುರ ಗಾನಕ್ಕಾದೆ ನೀನಾದಿ ಗಾದೆಯೋ ಮಾನವ, ಹರಿ ಹರಿ ಗೋವು ನಾನು, ಹರಿ ಹರಿ ಗೋವು ನಾನು, ನೀನಾದಿ ಗಾದೆಯೋ. ಬರೋಡಾ ಪ್ರಸ್ತುತಪಡಿಸುತ್ತಿದೆ ಅತ್ಯಾಕರ್ಷಕ ಬಡ್ಡಿದರದಲ್ಲಿ ಗೃಹ ಸಾಲ, ವಾಹನ ಸಾಲ, ವ್ಯಾಪಾರ ಸಾಲ, ಕೃಷಿ ಸಾಲ ಮತ್ತು ಬಂಗಾರದ ಒಡವೆಗಳ ಮೇಲೆ ಶೀಘ್ರ ಮತ್ತು ತ್ವರಿತಗತಿಯಲ್ಲಿ ಸಾಲ ಮಂಜೂರಾತಿ. ಇಂದೇ ನಿಮ್ಮ ಹತ್ತಿರದ ಬ್ಯಾಂಕ್ ಆಫ್ ಬರೋಡಾ ಶಾಖೆಯನ್ನು ಸಂಪರ್ಕಿಸಿ. ಷರತ್ತುಗಳು ಅನ್ವಯ. ಬ್ಯಾಂಕ್ ಆಫ್ ಬರೋಡಾ. ಬಿತ್ತನೆ ಮಾಡ್ತಿರಲ್ಲ ಚಿಕ್ಕಪ್ಪ, ಹವಾಮಾನದ ಬಗ್ಗೆ ಯೋಚನೆ ಮಾಡಿದಿರಾ? ಇನ್ನಾದ್ರೆ ಚಿಂತೆ ಇಲ್ಲಪ್ಪ, ಕೃಷಿ ವಿಮೆ ಮಾಡಿಸಿದೀನಿ. ಹವಾಮಾನ ಪ್ರಕೋಪ ಇದ್ರೂ ಇಳುವರಿ ಕಡಿಮೆ ಇದ್ರೂ ವಿಮೆಯಿಂದ ಪರಿಹಾರ ಸಿಗುತ್ತೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ತಕ್ಷಣವೇ ಸಮೀಪದ ಸರ್ಕಾರಿ ಬ್ಯಾಂಕ್ ಶಾಖೆಯನ್ನು, ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾದ ಬೆಂಗಳೂರು ಕಚೇರಿ ಅಥವಾ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ಬೆಳೆ ವಿಮೆಯನ್ನು ತಕ್ಷಣವೇ ಮಾಡಿಸಿ. ಬೆಳೆ ವಿಮೆಗೆ ಸಂಬಂಧಿಸಿದ ದೂರು ನೀಡಲು ಎಐಸಿಯ ದೂರು ನಿವಾರಣಾ ಕಚೇರಿಯನ್ನು ಸಂಪರ್ಕಿಸಿ. ವಿಮೆ ಆಧಾರದ ವಿಷಯವಸ್ತು. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನಮಸ್ಕಾರ, ನನ್ನ ಹೆಸರು ಮಧುಸೂದನ್. ನುವಾಲ್ಗಿ ನ್ಯಾನೋಬಯೋಟೆಕ್ ಕಂಪನಿಯಲ್ಲಿ ವ್ಯವಸ್ಥಾಪನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ನನ್ನ ಅನುಭವಕ್ಕೆ ಬಂದಿರುವಂತ ಒಂದು ಏನಂತಂದ್ರೆ, ಈ ತುಮಕೂರಿನಲ್ಲಿ ಸಿದ್ಧಿ ಬಯೋ ಅಂತೇಳಿ ಒಂದು ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾ ಇರೋದು ವೇಸ್ಟ್ ಡಿಕಂಪೋಸರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ. ಅದು ಬರೀ 20 ರೂಪಾಯಿದು ಒಂದು ಬಾಟ್ಲ್ ಇದೆ. ಆ 20 ರೂಪಾಯಿನಲ್ಲಿ 200 ಲೀಟರ್ ಜೀವಾಮೃತ ಮಾಡ್ಕೋಬಹುದು. ನಮ್ಗೆ ರೈತರು ಖರ್ಚಾಗೋದು 2 ಕೆಜಿ ಬೆಲ್ಲ ಮಾತ್ರ. ಅದ್ರ ಇನ್ನೊಂದು ವಿಶೇಷ ಏನಂದ್ರೆ, ಆ 200 ಲೀಟರ್ನಲ್ಲಿ 20 ಲೀಟರ್ ಉಳಿಸ್ಕೊಂಡು ಮತ್ತೆ 200 ಲೀಟರ್ ನೀರ್ ಹಾಕಿ 2 ಕೆಜಿ ಬೆಲ್ಲ ಹಾಕಿದ್ರೆ ಇನ್ನೊಂದು ವಾರಕ್ಕೆ ಮತ್ತೆ 1 ಎಕರೆಗಾಗುವಷ್ಟು ಜೀವಾಮೃತ ರೆಡಿ ಆಗುತ್ತೆ. ಇದನ್ನ ನಾನು ನಿಮ್ಗೆ ಏನಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಆ 200 ಲೀಟರ್ ಬರುತ್ತಲ್ಲ, ಆ 200 ಲೀಟರ್ಗೆ ಇನ್ನೊಂದು 800 ಲೀಟರ್ ನೀರ್ ಬೆರೆಸಿ 1000 ಲೀಟರ್ ಮಾಡಿಕೊಂಡು 1 ಎಕರೆಯಷ್ಟು ನೆಲಕ್ಕೆ ಹಾಕ್ತಾ ಬನ್ನಿ. ಬರೀ 20 ರೂಪಾಯಿ ಪ್ಲಸ್ 2 ಕೆಜಿ ಬೆಲ್ಲಕ್ಕೆ 1 ಎಕರೆಗಾಗುವಷ್ಟು ಜೀವಾಮೃತ ಆಗುತ್ತೆ. ಆ 20 ರೂಪಾಯಿ ಅವರ ಸಣ್ಣ ಡಬ್ಬಿನಲ್ಲಿ ಸೂಕ್ಷ್ಮಾಣು ಜೀವಿಗಳನ್ನ ಆಯ್ದು ತುಂಬಿ ಕೊಟ್ಟಿರ್ತಾರೆ. ಎಷ್ಟೋ ಟ್ರಕ್ಗಳಗಟ್ಟಲೆ ಕೊಟ್ಟಿಗೆ ಗೊಬ್ಬರದಲ್ಲಿ ಆಗದಲ್ಲೇ ಇರೋ ಕೆಲಸ ಈ 20 ರೂಪಾಯಿನಲ್ಲಿ ಆಗ್ತಾ ಇದೆ. ತುಂಬಾ ರೈತರು ಇದನ್ನ ವಾರಕ್ಕೊಂದ್ಸರಿ ಇಲ್ಲ 15 ದಿವಸಕ್ಕೊಂದ್ಸರಿ ಮಣ್ಣು ಕೊಟ್ಕೊಂಡು 15 ದಿವಸಕ್ಕೊಂದ್ಸರಿ ನಮ್ಮ ನುವಾಲ್ಗಿ ಫೋಲಿಯರ್ ಸ್ಪ್ರೇನ ಹೊಡ್ಕೊಂಡು ಕೆಮಿಕಲ್ ಫರ್ಟಿಲೈಸರ್ ಕಂಪ್ಲೀಟ್ ಸ್ಟಾಪ್ ಮಾಡಿ ಬೆಳೀತಾ ಇದ್ದಾರೆ. ಬೆಳೆ ಕಂಪ್ಲೀಟ್ ಆಗ್ತಾ ಇದೆ. ಸೊ ಅವಾಗ ಖರ್ಚು ಎಷ್ಟು ಕಮ್ಮಿ ಆಗುತ್ತೆ ಅಂತ ನೀವೇ ಯೋಚನೆ ಮಾಡಿ ನೋಡಿ. 2 ಕೆಜಿ ಬೆಲ್ಲ, 20 ರೂಪಾಯಿ ಡಬ್ಬ, ವಾರಕ್ಕೊಂದ್ಸರಿ 1 ಎಕರೆಗೆ ಆಗುವಷ್ಟು ಜೀವಾಮೃತ ರೆಡಿ ಆಗುತ್ತೆ. ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ನೆಲದಲ್ಲಿ ತುಂಬಿಕೊಳ್ಳುತ್ತೆ. ಒಂದು ಸರಿ ಸೂಕ್ಷ್ಮಾಣು ಜೀವಿಗಳು ನೆಲದ ತುಂಬಾ ತುಂಬಿಕೊಂಡ್ರೆ 50 ವರ್ಷದ ಹಿಂದೆ ಮಣ್ಣಿನ ಫಲವತ್ತತೆ ಏನಿತ್ತು ಆ ಲೆವೆಲ್ಗೆ ನಾವು ಹೋಗ್ತೀವಿ. ಅಷ್ಟೊಂದು ಸೂಕ್ಷ್ಮಾಣು ಜೀವಿಗಳಾದಾಗ ಅವಕ್ಕೆ ಊಟ ಬೇಕು. ಆ ಊಟ ಬೇಕು ಅಂದಾಗ ಈ ನುವಾಲ್ಗಿ ಫೋಲಿಯರ್ ಸ್ಪ್ರೇನ ಎಲೆ ಮೇಲೆ ನಾವು ಸ್ಪ್ರೇ ಮಾಡಿದಾಗ ಕ್ಲೋರೋಫಿಲ್ ಫಾರ್ಮೇಷನ್ ಚೆನ್ನಾಗಾಗಿ ಎಕ್ಸ್ಟ್ರಾ ಕಾರ್ಬನ್ ಡೈಆಕ್ಸೈಡ್ ಹೇಳ್ಕೊಂಡು ಎಕ್ಸ್ಟ್ರಾ ಲಿಕ್ವಿಡ್ ಕಾರ್ಬನ್ನ ನೆಲಕ್ಕೆ ತೆಳಿತಾ ಹೋಗುತ್ತೆ. ಈ ಎಕ್ಸ್ಟ್ರಾ ಲಿಕ್ವಿಡ್ ಕಾರ್ಬನ್ ನೆಲಕ್ಕೆ ಹೋದಷ್ಟು ಈ ಲಿಕ್ವಿಡ್ ಕಾರ್ಬನ್ನೇ ಆ ಸೂಕ್ಷ್ಮಣಿಜೀವಿಗಳಿಗೆ ಊಟ. ನಾವು ಕೊಟ್ಟಿಗೆ ಗೊಬ್ಬರ ಹಾಕದಕ್ ಕೂಡ ಅದು ಲಿಕ್ವಿಡ್ ಕಾರ್ಬನ್ ಲೆವೆಲ್ ಹೋಗಕ್ಕೆ ಸುಮಾರು ವರ್ಷಗಳೇ ತಗೊಳ್ಳುತ್ತೆ, ನಿಧಾನಕ್ಕೆ ಹೋಗ್ತಾ ಹೋಗುತ್ತೆ. ಇವಾಗ ಗಿಡನೇ ಫ್ರೀಯಾಗಿ ಲಿಕ್ವಿಡ್ ಕಾರ್ಬನ್ ಕನ್ವರ್ಟ್ ಮಾಡಿ ಮಾಡಿ ಕೊಡ್ತಾ ಹೋದಾಗ ನ್ಯೂಟ್ರಿಯನ್ಸ್ ನ ಹೇಳಿ ತರಿಸ್ಕೊಳ್ಳುತ್ತೆ. ಈ ಎರಡು ಕಾಂಬಿನೇಷನ್ ನಲ್ಲಿ ನೀವು ಕೆಮಿಕಲ್ ಫರ್ಟಿಲೈಸರ್ ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬಹುದು. ಪ್ರಯೋಗಾತ್ಮಕವಾಗಿ ಮಾಡ್ಕೊಳ್ತಾ ಹೋಗಿ, ಲಾಭ ಹೆಚ್ಚಿಗೆ ಆಗುತ್ತೆ, ಮಣ್ಣಿನ ಫಲವತ್ತತೆ ದಿನ ದಿನ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಆಮೇಲೆ ಬೆಳೆ ಬೆಳೆದಾಗ ಬಂದಂತ ಫಸಲಿನ ಗುಣ ತುಂಬಾ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಅಂತ ಏನ್ ಹೇಳ್ತೀವಿ ಅದಕ್ಕಿಂತ ಬೆಟರ್ ಇದೆ ಅಂತ ಕೆಲವು ರೈತರು ಹೇಳ್ತಾ ಇದ್ದಾರೆ. ನೀವು ಉಪಯೋಗಿಸಿ, ನಾನು ನನ್ನ ನಂಬರ್ ನ ತಿಳಿಸ್ತೀನಿ, ನನಗೂ ಹೇಳ್ಕೊಡಿ, ನಾನು ಇನ್ನೊಂದ್ 10 ಜನ ಕೇಳ್ಕೊಡ್ತೀನಿ, ನೀವು ಇನ್ನೊಂದ್ 10 ಜನ ಕೇಳ್ಕೊಡಿ. 50 ವರ್ಷದ ಹಿಂದೆ ಜಮೀನ್ದಾರ್ ಅಂತ ಏನು ರೈತ ಕರ್ಸ್ಕೊಳ್ತಾ ಇದ್ದ, ಆ ಲೆವೆಲ್ಗೆ ಮತ್ತೆ ವಾಪಸ್ ಬರಬೇಕು ರೈತ, ಈ ರೈತನ ಕಷ್ಟ ದೂರ ಆಗಬೇಕು ಅನ್ನೋ ಈ ಒಂದು ಕಾಂಬಿನೇಷನ್ ಅಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ನನ್ನ ಅನಿಸಿಕೆ. ಉಪಯೋಗಿಸ್ ನೋಡಿ, ಒಬ್ರಿಗೊಬ್ರು ಅನುಕೂಲ ಮಾಡ್ಕೊಳ್ಳೋಣ, ಇದರಿಂದ ರೈತ ಉದ್ಧಾರ ಆಗ್ತಾನೆ ಅನ್ನೋದು ನನ್ನ ಅನಿಸಿಕೆ. ನನ್ನ ದೂರವಾಣಿ ಸಂಖ್ಯೆ 9449611878. ನಮಸ್ಕಾರ. ರೈತ ಬಾಂಧವರೇ, ಹೆಚ್ಚಿನ ಮಾಹಿತಿಗೆ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 9449611878. ಶ್ರಾವಣ ರೈತರ ಕಲ್ಯಾಣ, ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ, ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ಶ್ರಾವಣವಾದ ನುವಾಲ್ಗಿ, ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಆನಂದದಿಂದ ಆಲಿಸಿದಿರಿ. ಇದರ ಪ್ರಾಯೋಜಕರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಇದ್ಯಾಕಜ್ಜ ಊರಾಚೆ ಬಂದು ಈ ಒಣಗಿದ ಮರದ ಕೆಳಗಡೆ ಮಂಕ ಕೂತಿದ್ಯಾ? ಯಾ ಪಾಟಿ ಸಖೆ, ಊರ್ ತುಂಬಾ ಧೂಳು, ಒಳ್ಳೆ ಗಾಳಿಯೂ ಇಲ್ಲ. ಅಲ್ಲ, ನಾವೆಲ್ಲ ಐಕ್ಲಾಗಿದ್ದಾಗ ಇಲ್ಲೇ ಒಂದ್ ದೊಡ್ಡ ತೋಪಿತ್ತು, ಮಕ್ಕಳೆಲ್ಲ ಅಲ್ಲಿಯೇ ಆಡ್ಕೊತಾ ಇದ್ವಿ, ದೊಡ್ಡವರು ಇಲ್ಲೇ ವಿಶ್ರಾಂತಿ ಪಡ್ಕೊತಿದ್ರು. ಏಟೊಂದ್ ಪಕ್ಷಿಗಳಿದ್ದು, ಈಗ ತೋಪು ಇಲ್ಲ, ನೆಳ್ಳು ಇಲ್ಲ. ಅಜ್ಜ, ಈ ಜಾಗದಲ್ಲಿ ಈಗ್ಲೂ ತೋಪ್ ಬೆಳೆಸಬಹುದು. ನರೇಗಾ ಯೋಜನೆಯಲ್ಲಿ ಪ್ರತಿ ಹಳ್ಳಿಲಿ ತೋಪ್ ಮಾಡಕ್ಕೆ ಅವಕಾಶ ಇದೆ ಅಂತ ನಮ್ ಟೀಚರ್ ಹೇಳ್ತಿದ್ರು. ಜಾಬ್ ಕಾರ್ಡ್ ಇರೋರಿಂದ ಗಿಡ ಮರ ಬೆಳೆಸಬಹುದು. ಆಲ, ಅರಳಿ, ಬನ್ನಿ, ಹೊಂಗೆ, ಬೇವು, ಬಿಲ್ಪತ್ರೆ ಎಲ್ಲಾ ನೆಟ್ಟು ಬೆಳೆಸಬಹುದು. ಒಳ್ಳೆ ಯೋಜನೆ ಕಲ ನಡಿ, ಈಗ್ಲೇ ಗ್ರಾಮ ಪಂಚಾಯತಿಗೆ. ನಿಮ್ಮ ಊರಾಚೆ ಇರುವ ಖಾಲಿ ಜಾಗದಲ್ಲಿ ಇಂದೇ ತೋಪು ಬೆಳೆಸಲು ನಿರ್ಧರಿಸಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800424588666. ಇದು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿ ಲೋಕದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬರುವ ಮುಂದಿನ 5 ದಿನಗಳ ಕಾಲ ಹವಾಮಾನ ಯಾವ ರೀತಿ ಇರಲಿದೆ ಎನ್ನುವ ಕುರಿತಂತೆ ಹಾಸನ ತಾಲೂಕು ಕಂದಳಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಗೌಡ ಅವರಿಂದ ಮಾಹಿತಿಯನ್ನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ರಾಜೇಗೌಡ, ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥ ಕೃಷಿ ವಿಜ್ಞಾನ ಕೇಂದ್ರ ಕಂದಳಿಯಿಂದ ಮಾತಾಡ್ತಿದ್ದೇನೆ. ಮಾನ್ಯ ರೈತ ಬಾಂಧವರೇ, ಮುಂದಿನ 5 ದಿನಗಳಲ್ಲಿ ಮಳೆ ಯಾವ ಪ್ರಮಾಣದಲ್ಲಿ ಬೀಳುತ್ತೆ, ಉಷ್ಣಾಂಶ ಎಷ್ಟಿರುತ್ತೆ, ತೇವಾಂಶ ಎಷ್ಟಿರುತ್ತೆ, ಗಾಳಿಯ ವೇಗ ಎಷ್ಟಿರುತ್ತೆ ಎಂಬ ಮಾಹಿತಿಯನ್ನ ಅಲ್ಲಿ ಕೊಡ್ತೇನೆ. ಈಗ ಇವತ್ತು 25ನೇ ತಾರೀಕು ಶನಿವಾರ ಹೇಳೋದಾದ್ರೆ, ಇವತ್ತು 13 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ನಾಳೆ ಭಾನುವಾರ 26ನೇ ತಾರೀಕು 8 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. 27ನೇ ತಾರೀಕು ಸೋಮವಾರ 4 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. 28ನೇ ತಾರೀಕು ಮಂಗಳವಾರ 7 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. 29 ಬುಧವಾರ 12 ಮಿಲಿಮೀಟರ್ ಬೀಳುವ ಸಾಧ್ಯತೆ ಇದೆ. ಅಂದ್ರೆ ಶನಿವಾರ ತುಸು ಮಳೆ ಜಾಸ್ತಿ ಇದ್ದು ಭಾನುವಾರ ಸೋಮವಾರ ಸ್ವಲ್ಪ ಕಡಿಮೆ ಆಗಿ ಮತ್ತೆ ಬುಧವಾರ ಮಳೆ ಜಾಸ್ತಿ ಆಗುತ್ತೆ ಎಂಬ ಮಾಹಿತಿಯನ್ನು ಪಡೆದಿದ್ದೇವೆ. ಹಾಗೆ ಉಷ್ಣಾಂಶವನ್ನು ನಾವು ನೋಡೋದಾದ್ರೆ ಗರಿಷ್ಠ 33-34 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಕನಿಷ್ಠ 19-20 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇನ್ನು ತೇವಾಂಶವನ್ನು ಗಾಳಿಯಲ್ಲಿ ತೇವಾಂಶವನ್ನು ನೋಡೋದಾದ್ರೆ 81-84% ಇರ್ತದೆ ತೇವಾಂಶ ಗಾಳಿಯಲ್ಲಿ, ಕನಿಷ್ಠ 73-75 ಇರ್ತದೆ. ಹಾಗೆ ಗಾಳಿಯ ವೇಗವನ್ನು ನೋಡೋದಾದ್ರೆ ಗಾಳಿ ವೇಗ ಮುಂದಿನ 5 ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಗಂಟೆಗೆ 18-19 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇರುತ್ತೆ. ಹಾಗಾಗಿ ಮುಂದಿನ 5 ದಿನಗಳಲ್ಲಿ ಗಾಳಿಯೂ ಸಹ ಜಾಸ್ತಿ ಇರ್ತದೆ. ಜೊತೆಗೆ ಶನಿವಾರ ಬುಧವಾರ ಸ್ವಲ್ಪ ಜಾಸ್ತಿ ಮಳೆ ಇದ್ದು ಮಧ್ಯದಲ್ಲಿ ಸ್ವಲ್ಪ ಕಡಿಮೆ ಮಳೆ ಬೀಳುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಮುಂದಿನ 5 ದಿನಗಳಲ್ಲಿ ಉತ್ತಮವಾದಂತಹ ವಾತಾವರಣ ಸಿಗುತ್ತೆ ರೈತ ಬಾಂಧವರಿಗೆ, ಕೃಷಿ ಚಟುವಟಿಕೆಗಳನ್ನು ಕಂಡು ಬಂದಿದೆ. ಇನ್ನು ರೈತ ಬಾಂಧವರೇ, ಈಗಾಗಲೇ ಮೆಕ್ಕೆಜೋಳವನ್ನ ಎತ್ತರ ಬೆಳೆದಿದೆ. ಇಂತಹ ಸಮಯದಲ್ಲಿ ಲದ್ದಿ ಹುಳುಗಳು ಮತ್ತೆ ಮಟ್ಟಗಳನ್ನಿಟ್ಟು ದಲ್ಲಿ ಕಂಡು ಬಂದ್ರೆ ಮತ್ತೆ ಮಟ್ಟಗಳನ್ನಿಟ್ಟು ಮತ್ತೆ ಮರಿಗಳನ್ನು ಮಾಡುವ ಅವಕಾಶಗಳು ಇದ್ದು ಅದನ್ನೇನೋ ಪತ್ತೆ ಹಚ್ಚಿದ್ರೆ ದಯಮಾಡಿ ಅಂತಹ ಮಟ್ಟಗಳನ್ನ ತಲೆ ಹಾಕಿ ನಾಶಪಡಿಸಬೇಕು. ಮತ್ತೆ ಬೇವು ಆಧಾರಿತ ಕೀಟನಾಶಕಗಳನ್ನ ಸಿಂಪಡಿಸಿ 2 ಮಿಲಿ 1 ಲೀಟರ್ ನೀರಿಗೆ ಬೆರೆಸ್ಕೊಂಡು 2 ಮಿಲಿ ಬೇವಿನ ಎಣ್ಣೆಯನ್ನ 1 ಲೀಟರ್ ನೀರಿಗೆ ಬೆರೆಸ್ಕೊಂಡು ಸಿಂಪಡಣೆಯನ್ನ ಮಾಡಿ. ಹಾಗೆ ಈ ಕೀಟನಾಶಕವನ್ನು ಏನ್ ಬಳಸ್ತೀರಾ ಅದು ಒಂದೇ ಕೀಟನಾಶಕವನ್ನ ಬಳಸ್ಬೇಡಿ. 2-3 ಸರಿ ತಾವು ಸಿಂಪಡಣೆ ಮಾಡ್ತಿದ್ರೆ ಒಂದ್ಸರಿ ಎರಾನೆಟ್ಟಿನ್ ಬಂಜೆ ಇಟ್ಟು, ಇದಾದ ನಂತರ ಒಂದ್ಸರಿ ಲ್ಯಾಂಡಾ ಫರ್ಲಸಿನ್ನು, ಇದಾದ ನಂತರ ಕೊರೆಟಿನ್, ಅಂದ್ರೆ ಒಂದೇ ಔಷಧಿಯನ್ನು ತಾವು ಬಳಸಿದ್ರೆ ಅದಕ್ಕೆ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಬಿಡ್ತೇವೆ ಕೀಟಗಳು. ಅದರ ಬದಲಾಗಿ ಒಂದೊಂದು ಸಾರಿ ಒಂದೊಂದನ್ನ ಬಳಸಿದ್ರೆ ಅವು ಸಂಪೂರ್ಣವಾಗಿ ನಾಶ ಆಗ್ತವೆ. ರೈತ ಬಾಂಧವರೇ, ಇಷ್ಟು ಮಾಹಿತಿಯನ್ನ ಮುಂದಿನ 5 ದಿನಗಳಿಗೆ ಕೊಡ್ತಾ ಇದ್ದೀನಿ. ನಮಸ್ಕಾರ. ಇದುವರೆಗೆ ಹಾಸನ ಜಿಲ್ಲೆಯಲ್ಲಿ ಬರುವ ಮುಂದಿನ 5 ದಿನಗಳ ಕಾಲ ಯಾವ ರೀತಿಯ ಹವಾಮಾನ ಇರಲಿದೆ ಅನ್ನುವ ಕುರಿತಂತೆ ಮಾಹಿತಿಯನ್ನ ನೀಡಿದವರು ಹಾಸನ ತಾಲೂಕು ಕಂದಳಿಯ ಕೃಷಿ ವಿಜ್ಞಾನ ಕೇಂದ್ರದ ಡಾ ರಾಜೇಗೌಡ ಅವರು. ಇಲ್ಲಿಗೆ ಇಂದಿನ ಕೃಷಿಲೋಕ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿ ಲೋಕ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ದರ್ಪಣ. ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಕೇಳಿ ಕಾರ್ಯಕ್ರಮ ಕೃಷಿ ದರ್ಪಣ. ಕೃಷಿ ದರ್ಪಣ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತಮ್ಮೆಲ್ಲರಿಗೂ ತಿಳಿದ ಹಾಗೆ ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಗುವ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬರುವ ಮುಂದಿನ ಒಂದು ವಾರದ ಕಾಲ ನಿಮಗಾಗಿ ಏನೆಲ್ಲ ಕಾರ್ಯಕ್ರಮಗಳ ಪಟ್ಟಿ ಸಿದ್ಧವಾಗಿರುತ್ತೆ ಅನ್ನುವ ಪಕ್ಷಿ ನೋಟವೇ ಈ ಕೃಷಿ ದರ್ಪಣ. ಬನ್ನಿ ಹಾಗಿದ್ರೆ ನಿಮಗಾಗಿ ತಯಾರಾಗಿರುವ ಕಾರ್ಯಕ್ರಮಗಳತ್ತ ನಮ್ಮ ಚಿತ್ತ. ನಾಳೆ ಭಾನುವಾರ ಕೃಷಿರಂಗದಲ್ಲಿ ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಚಿನ್ನದ ಗೆಂಡೆ ಪ್ರಸಾರವಾಗ್ತಿದೆ. ಇದರಲ್ಲಿ ಸುಧಾರಿತ ಆಲೂಗೆಡ್ಡೆ ಬೇಸಾಯ ಕುರಿತಂತಹ ಸಂವಾದವನ್ನ ಪ್ರಸಾರ ಮಾಡ್ತೇವೆ. ಭಾಗವಹಿಸುತ್ತಾರೆ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಎಲ್ ಜಿ ಕುಮಾರಸ್ವಾಮಿ ಹಾಗೂ ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿ ಗೊಲ್ಲರಹಳ್ಳಿಯ ಕೆ ಬಿ ಕಲ್ಪನಾ. ಇಲ್ಲಿ ಮಾರ್ಕೆಟ್ ಅಲ್ಲಿ ಯಾವುದೋ ಒಂದ್ ತಳಿ ಕೊಡ್ತಾ ಇದ್ರು, ಅದನ್ನ ತಗೊಂಡು ಹಾಕ್ತಾ ಇದ್ವಿ. ಇವಾಗ ಅಂದ್ರೆ ನಮ್ದು ಹೊಯ್ಸಳ ರೈತ ಉತ್ಪಾದಕ ಸಂಘ ಇದೆಯಲ್ಲ, ಅದರಿಂದಲೇ ತಳಿ ತರಿಸ್ಕೊಡ್ತಾರೆ ನೇರವಾಗಿ ಪಂಜಾಬಿಂದಲೇ. ನಮಗೆ ಇಂಥದೇ ತಳಿ ಬೇಕು ರೈತರಿಗೆ, ಒಳ್ಳೆ ತಳಿ ಇದು ಅಂತೇಳಿ ಖರೀದಿ ಮಾಡಿ ಕಳಿಸ್ತಾರೆ. ರೈತರು ಈಗೇನು ಹಳೆ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ ಅದನ್ನ ಹೊಸ ಪದ್ಧತಿಯಲ್ಲಿ ಬೆಳೀತಕ್ಕಂಥ ವೈಜ್ಞಾನಿಕವಾಗಿ, ವೈಜ್ಞಾನಿಕ ಅಂತಂದ್ರೆ ಆ ಭೂಮಿಯನ್ನ ಆಳವಾಗಿ ಉಳುಮೆ ಮಾಡ್ತಕ್ಕಂಥದ್ದು, ಮತ್ತೆ ಬಿತ್ತನೆ ಬೀಜ ತಂದಾಗ ಅದಕ್ಕೆ ಬೀಜೋಪಚಾರ ಮಾಡ್ತಕ್ಕಂಥದ್ದು, ಮತ್ತೆ ಶಿಲೀಂದ್ರನಾಶಕಗಳನ್ನ ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂಥದ್ದು. ಇನ್ನು ನಾಡಿದ್ದು 27ನೇ ತಾರೀಕು ಸೋಮವಾರ ತರಕಾರಿ ಬೆಳೆಗಳಲ್ಲಿ ಉತ್ಪಾದನಾ ತಾಂತ್ರಿಕತೆಗಳು, ಈ ಕುರಿತಂತೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಎಸ್ ಶಂಕರ ಹೆಬ್ಬಾರ್ ಅವರೊಂದಿಗಿನ ಮಾತುಕತೆಯನ್ನ ಪ್ರಸಾರ ಮಾಡ್ತೇವೆ. ಕ್ರಮಬದ್ಧವಾಗಿ ಹೇಳೋದಾದ್ರೆ ಚಳಿಗಾಲದ ತರಕಾರಿಗಳು ಅಂತ ಹೇಳಿದ್ರೆ ಹೂಕೋಸು, ಎಲೆಕೋಸು, ಗಡ್ಡೆಕೋಸು, ಹಾಗೆ ಬಟಾಣಿ, ಕ್ಯಾಪ್ಸಿಕಮ್, ಇವೆಲ್ಲ ನಿಜವಾಗಿಯಾದರೂ ಚಳಿ ಪ್ರದೇಶದ ಬೆಳೆಗಳು ಅಥವಾ ಚಳಿಗಾಲದಲ್ಲಿ ಚೆನ್ನಾಗಿ ನಿರ್ವಹಣೆ ಮಾಡುವಂತಹ ಕೆಲವು ತರಕಾರಿ. 28ನೇ ತಾರೀಕು ಮಂಗಳವಾರ. ಮೊದಲಿಗೆ ಕೋವಿಡ್ 19ರ ಸಂದರ್ಭದಲ್ಲಿ ರೈತರಿಗೆ ಕೇಂದ್ರ ಸರ್ಕಾರದ ವಿಶೇಷ ಯೋಜನೆಗಳು, ಈ ಕುರಿತಂತೆ ಹಾಸನದ ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಶಾಖೆಯ ಜಿಲ್ಲಾ ವ್ಯವಸ್ಥಾಪಕರಾದ ವಿಜಿ ಭಟ್ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತೇವೆ. ನಂತರ ಬೆಳೆ ಉತ್ಪಾದನೆಯಲ್ಲಿ ನೂ ಆಲ್ಗಿ ದ್ರಾವಣದ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ಇದು 3 ವರ್ಷ ಆದ್ಮೇಲೆ ನಾವು ಬಿಡಿಎ ಅಸಿಸ್ಟೆನ್ಸ್ ಸಿಗ್ಬಹುದು, ಇಕ್ವಿಟಿ ಗ್ರಾಂಟ್ ಸಿಗ್ಬಹುದು. ಈ ಪ್ರೋಗ್ರಾಂ ಮಾನಿಟರಿಂಗ್ ಗೆ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಕಮಿಟಿ ಆಗ್ತದೆ. ಈಗ ಕ್ಲಸ್ಟರ್ ಬೇಸ್ಡ್ ಏನಂದ್ರೆ ಇನಿಷಿಯಲಿ 1 ಬ್ಲಾಕ್ ಅಲ್ಲಿ 2 FPO ಮಾಡ್ತಾ ಇದ್ದೀವಿ. ಗವರ್ಮೆಂಟ್ ಇನ್ ಪ್ರೋಗ್ರಾಂ ಹಿಂಗಿದೆ. 29ನೇ ತಾರೀಕು ಬುಧವಾರ ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತ ಬಾನುಲಿ ಸರಣಿ ಕೃಷಿ ವಾಣಿ ಪ್ರಸಾರವಾಗುತ್ತೆ. ಇದರಲ್ಲಿ ಆಲೂಗೆಡ್ಡೆ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ, ಈ ಕುರಿತಂತೆ ಹೊಳೆನರಸೀಪುರ ತಾಲೂಕು ಗುಂಜೇವಿನ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಎಂಎಸ್ ನಾಗರಾಜ್ ಅವರೊಂದಿಗಿನ ಸಂದರ್ಶನ ಮೂಡಿಬರುತ್ತೆ. ಗೆಡ್ಡೆ ಆ ಉಪ್ಪುಗೆಡ್ಡೆಗಳನ್ನ ಒಂದು 10 ನಿಮಿಷ ಶಿಲೀಂದ್ರನಾಶಕ ದ್ರಾವಣದಲ್ಲಿ ಅಜ್ಜಬೇಕಾಗುತ್ತೆ. 10 ನಿಮಿಷ ಆದ್ಮೇಲೆ ಒಂದು ನೆರಳಿನಲ್ಲಿ ತೆಗೆದುಬಿಟ್ಟು ಒಂದು 1/2 ಗಂಟೆ ನೆರಳಿನಲ್ಲಿ ಒಣಗಿಸಬೇಕಾಗುತ್ತೆ. ಒಣಗಿಸಿ ನೀವು ಬೇಕಿದ್ರೆ ಬಿತ್ತನೆ ಆಗ್ಲೇನೆ ಮಾಡಬಹುದು. ಇಲ್ಲ ಏನೋ ವಾತಾವರಣ ಸರಿ ಇಲ್ಲ ಅಂದಾಗ ಬೇಕಿದ್ರೆ 1 ವಾರ 15 ದಿವಸವರೆಗೂ ಅದೇನು ನೀವು ಶಿಲೀಂದ್ರನಾಶಕದಿಂದ ಉಪಚಾರ ಮಾಡಿರ್ತೀರಿ ಅದನ್ನ ಬಿತ್ತನೆ ತಗೋಬಹುದು. ಇದು ಬಹಳ ಮುಖ್ಯವಾಗಿ ಬೀಜೋಪಚಾರ, ಸಾಕಷ್ಟು ಮುಂಜಾಗ್ರತೆಯಾಗಿ ಏನಾದ್ರು ರೋಗಾಣು ಅದರ ಗೆಡ್ಡೆ ಮೇಲಿದ್ರೆ ಅದನ್ನ ನಾಶಪಡಿಸಬಹುದು. ಜುಲೈ ತಿಂಗಳ 30ನೇ ತಾರೀಕು ಗುರುವಾರ ಭತ್ತದ ಬೇಸಾಯ, ಈ ವಿಚಾರವಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಇದರಲ್ಲಿ ಭಾಗವಹಿಸುತ್ತಾರೆ ಹಾಸನ ತಾಲೂಕು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಟಿ ಭೈರಪ್ಪನವರ್. ರೈತ ಬಾಂಧವರೇ, ಮುಂದಿನ ಶುಕ್ರವಾರ 31ನೇ ತಾರೀಕು ಎತ್ತುಗಳ ಸಾಕಾಣಿಕೆ ಕುರಿತ ವಿಶೇಷ ಬಾನುಲಿ ಸರಣಿ ರೈತನ ಸಂಪತ್ತು ಮೂಡ್ ಬರ್ತಾ ಇದೆ. ಇದರಲ್ಲಿ ಎತ್ತುಗಳ ತಳಿಗಳು, ಈ ಕುರಿತಂತೆ ಪಶುವೈದ್ಯರಾದ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡ್ತೇವೆ. ಬರೀ ಇಲ್ಲಿ ತಳಿ ಹೆಸರು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ತಳಿಗಳನ್ನ ಬ್ರೆಜಿಲ್ ಮತ್ತು ಅಮೆರಿಕ ದೇಶದವರು ತಳಿ ಸಂಕರಣಕ್ಕಾಗಿ ಬಹುಸಂಖ್ಯೆಯಲ್ಲಿ ಉತ್ತಮವಾದನ್ನೆಲ್ಲ ಆಯ್ಕೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹಿಂದೆ ಕೂಡ ಮಾಡ್ಕೊಂಡು ಹೋಗಿದ್ದಾರೆ, ಇವತ್ತು ಕೂಡ ಆ ಪ್ರಕ್ರಿಯೆ ನಡೀತಲೇ ಇದೆ. ಇದು ಇಂದಿನ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ರೈತ ಪ್ರಧಾನಿ ಶ್ರೀ ನರೇಂದ್ರ